ಆಂದೋಲನದಲ್ಲಿ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆ ಅಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ. RBI ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟವನ್ನು ಕೇಳಲಿದ್ದೀರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈ ಮೂರು ಕಾರ್ಯಕ್ರಮಗಳ ಪ್ರಸಾರಕ್ಕೂ ಮುನ್ನ ಕೆಲವು ವಾಣಿಜ್ಯ ಜಾಹೀರಾತುಗಳು. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LICಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LICಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಯೋ ಜಯಣ್ಣ. ಬಾರಪ್ಪೋ ಚಂದ್ರಣ್ಣ. ಅದ್ಯಾಕಪ್ಪ, ಅದ್ಯಾಕ ಬಸಿ ಕುಂಟ್ತಾ ಬತ್ತಾ ಇದ್ದಾಯಿ? ಏನಾಯ್ತು? ಅಲ್ಲ, ರಾತ್ರಿ ಮಳೆ ಜೋರ್ ಬತ್ ನೋಡು. ಹಿಂದ್ಗಡೆ ಕೊಟ್ಟಿಗಿಲ್ವೆ? ಕೊಟ್ಟಗ್ ಮಲಗಿದ್ಯಾ? ನಾ ಮಲಗಿರ್ನಿಲ್ಲ. ರಾತ್ರಿ ಮಳೆಗೆ ಆ ಮೂಲ ಕಡೆ ಗ್ವಾಡೆ ಕುಸ್ತಂಗ ಆಗ್ಬಿಟ್ಟತೆ. ಏನ್ ಮೈ ಮೇಲೆ ಕಸ್ಕತ್ತಪ್ಪ? ಏನೋ ಹೇಳಿದ್ರೆ ಏನೋ ಅಲ್ಲ ಕಣ. ಕೊಟ್ಟಿಗೆ ಗೋಡೆ ಕುಸ್ಕಂಡ್ರೆ ಅದಕ್ಕೂ ಜಯಣ್ಣಂಗೂ ಏನು? ಜಯಣ್ಣ ಏನ್ ಕೊಟ್ಟಿಗೆಲ್ಲ ಮಲಗಿದ್ದ? ಎಲ್ಲದಕ್ಕೂ ನಕ್ಚಾರಿಕೆ ಮಾಡ್ತಾನ ನೋಡ್ಲಕವ್ವ. ನಿಮ್ಮ ಮನಿ ಕಳೆದು ಕೊಟ್ಟಿಗೆ ಗ್ವಾಡಿಲ್ವಾ? ಪಕ್ಕದಾಗೆ ಒಂದು ರೂಮ್ ಮಾಡ್ಕೊಂಡಿಲ್ವಾ? ಅಲ್ಲಿ ಮನಿ ಕಳೆದು ಅಮ್ಮ. ಆ ಕಡೆ ಮೂಲೆನಾಗೆ ಚೇಂಜ್ ಮಾಡ್ಬಿಟ್ಟಿಯಾ? ಅಲ್ಲ, ಬಿದ್ದೋದಂಗ ಆಯ್ತು, ಹೊಸಿ ಕಸ್ಕೊಂಡಿತ್ತ. ಅದನ್ನ ಎತ್ ನಿಲ್ಸಿ ಮಾಡಿ ಪಾಪ ಜಾನುವಾರುಗಳಿಗೆ ತೊಂದ್ರೆ ಆಗತ್ತಲ್ಲ ಅಣ್ಣ. ಹೊಸಿ ಗೂಟ ಕೊಟ್ಟು ನಿಲ್ಸಿನಿ ರಿಪೇರಿ ಮಾಡಿಸ್ಬೇಕು. ಬೆಳಗ್ಗೆನೆ ಹೋಗಿದ್ನ ಅವನು, ನಾಳಿಗೆ ಬರ್ತೀನಿ ಇಂದ ಅದ ಕೆಲಸ ಮಾಡವನು. ಹಂಗಾಗಿ ನೋಡು ಹೊಸಿ, ಸಹಾಯ ಮಾಡೋದಾದ್ರೆ ನಾಳಿಗ್ ನೀನು ಬಂದ್ಬಿಡು, ಅದ ಹೊಸಿ ರಿಪೇರಿ ಮಾಡಿ ಕೊಟ್ಗೆ. ಅದ್ಯಾಕಪ್ಪ ಈ ಸ್ನೇಹಿತನ ಮನೆ ಕಸ್ಕಂದದ ಅಂತಂದ್ರೆ ನಮ್ ಜೀವ ತಡದದ? ಅದ್ಯಾನ ಬಿಡಪ್ಪ, ಅದೇ ಹೊಸಿ ಆ ಕೆಲಸ ಮಾಡ್ಕೊಟ್ಟನು. ಈಗ ನೋಡಪ್ಪ, ಮಣ್ಣ ಕಲಿಸ್ತೀನಿ ಚೆನ್ನಾಗಿ, ಮುದ್ದೆ ಮಾಡಿ ಕಟ್ಕೊಡ್ತೀನಿ, ಜೋಡಿಸ್ಕ ನೀನು, ಆಯ್ತಾ? ಮಣ್ಣಿನ ಗೋಡೆ ಅಲ್ಕಪ್ಪೋದು ಮತ್ತ ಇಟ್ಗೆದಯ್ಯ, ಪಿಲಾಸ್ಟರ್ ಮಾಡಿಸಿರ್ಲಿಲ್ಲ ಮ್ಯಾಕೆ. ಗಿಲಾವು ಗಿಲಾವು ಗಿಲಾವು ನೋಡ್ದ, ಕನ್ನಡದ ಮಾತಾಡ್ತಾವ ಗಿಲಾವು. ಗಿಲಾವು ಮಾಡೋದು ಕಪ್ಪ, ಅದು ಗೊತ್ತಿಲ್ವ ನಿಂಗೆ? ಅದೇ ಅದೇ ಓಲಿ ಬಿಡು. ಹಂಗಾಗಿ ಕಸ್ಕೊಬಿಟ್ಟದೆ ಇಟ್ಗೆ ಮಳೆಗೆ. ಅದಕ್ಕೆ ಹೊಸಿ ದುಡ್ಡು ಕಾಸು ನಮ್ಮ ಎಂಟ್ರಿಗೆ ಹೇಳಿ ಸ್ವಸಹಾಯ ಸಂಘ ಕೊಡ್ತೀನಿ ಇಂದವಳೆ. ಹಂಗಾಗಿ ಅವಳು ಹೊಸಿ ಕಾಸು ತಕೊಂಬರ್ಲಿ ನಾಳೆ. ಕಮಲಕ್ಕ ನೀನು ಬಾವ ಬತ್ತೀನಿ ಕಣ, ಕೊಟ್ಗೆಯ ರಿಪೇರಿ ಮಾಡ್ಬಲ್ಲಕ್ಕಪ್ಪ. ಈಗ ನಿಮ್ ಅಂಡ್ರು ಕೈಲಿ ಹೇಳಿದಿನಿ ಸ್ವಸ್ಥ ಇದಲ್ಲ, ಅದೇನೋ ಕಾಸು ಪಾಸು ತಗತೀನಿ ಅಂತ ಹೇಳ್ತಾ ಇದ್ದೀನಿ. ನೀನೇನು ಉಳಿಸ್ಲಿಲ್ವಪ್ಪ? ನೀನು ಉಳಿಸಿದ್ದು ಬಿತ್ತನೆಗೆ ಗೊಬ್ಬರಕ್ಕೆ, ಅದಕ್ಕೆ ಕೊಟ್ಬಿಟ್ಟಿಯ. ಮತ್ತೆ ಸಸಿ ಎಲ್ಲ ತಗ ಬಂದಲ್ಲ ಅಣ್ಣ, ಇಸೇಸುವ ಸಸಿಗಳು ಅಂತ ಹೇಳಿ ನಿಂಗು ಒಂದು ಕಮಲಕ್ಕೂ ಕೊಡ್ಲಿಲ್ವಾ? ಅದನ್ ಫಸ್ಟ್ ಕೇಳು, ಬಿಸಾಕದ ಪದಾರ್ಥವ ಮೆಟ್ಟಿನಿ ಅಲ್ಲಿ ಹೊಲದಲ್ಲಿ ಕೆಲ್ಲ ಖರ್ಚಾಗ್ಬಿಡ್ತು. ಈ ಸೊಸೈಟಿ ಇರ್ನಿಲ್ವೇ, ಸೊಸೈಟಿ ತವ ಹೋಗಿ ಬೆಳೆ ಸಾಲ ತಕೊಂಡೆ, ಬೆಳೆ ಸಾಲನು ತಕೊಂಡಿದೀನಿ, ಎಲ್ಲ ರೆಡಿ ಮಾಡಿ ಮಡಿಕೊಂಡಿದೀನಿ. ಬಿತ್ತನೆ ಮಾಡೋದಯ್ಯ, ಈ ಕಿತ ದೀರ್ಘಾವಧಿ ಭತ್ತ ಹಾಕುಮಾ ಅಂತ. ಆಮ್ಯಾಕೆ ಎಲ್ಲ ಒಳ್ಳೊಳ್ಳೆ ಬೀಜವ ತಗೊಬಂದ್ ಮಡಿಕೊಂಡಿನಿ, ಗೊಬ್ಬರ ಆಮ್ಯಾಕೆ ಡಿಮ್ಯಾಂಡ್ ಆಗ್ಬಿಡ್ತದೆ ಅಂತ ಈಗ್ಲೇ ತಗ ಮಡಿಕೊಂಡಿದ್ದೀನಿ. ಸ್ಟಾಕು ಇಷ್ಟ ಹಾಕಿ ಮಡಿಕೊಂಡಿದೀನಿ, ನೀನು ಮಾಡ್ಕ. ಅಂದ್ರೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸಹಕಾರಿ ಸಂಘ ಅದಲ್ಲ, ಆ ಸಂಘದಾಗೆ ಬೆಳೆ ಸಾಲ ತಕೊಂಡು ಒಂದ್ ವರ್ಷದೊಳಗೆ ತೀರಿಸ್ಬಿಟ್ರೆ ಬಡ್ಡಿನೇ ಇರಕ್ಕಿಲ್ವಂತೆ. ಕಾರ್ಡ್ ಕೊಟ್ಟವ್ರಕವ ಕಾರ್ಡ್ ಅದೇನ ಕಿಸಾನ್ ಸಾಲಕ್ಕೇನಂದಾರ ಇಂಗ್ಲಿಷ್ ನಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಂದು ಚೆನ್ನಾಗದೆ ಕ್ರೆಡಿಟು. ಏನಂಗಂದ್ರೆ ನೀನು ಬೆಳೆ ಸಾಲವ ತಕೊಂಡ್ರೆ ಎಷ್ಟು ನಿಂದ ಜಮೀನ್ ಎಷ್ಟದೆ ಏನು ಎಲ್ಲ ನೋಡ್ಕೊಂಡು ಆ ಕಾರ್ಡ್ಗೆ ಇಷ್ಟು ಕೊಡ್ಬೋದು ಅಂತ ದುಡ್ಡು ನಿಗದಿ ಮಾಡ್ತಾರೆ ಸಾಹೇಬ್ರು, ಬ್ಯಾಂಕ್ನವರು. ಬ್ಯಾಂಕ್ನವರು ಅದು ಈಗ ಸೊಸೈಟಿಗಳಲ್ಲೂ ಸಿಗ್ತಾ ಇದೆ, ಸಹಕಾರ ಸಂಘದಲ್ಲೂ ಬ್ಯಾಂಕ್ ಅಲ್ಲೂ ಸಿಗ್ತದೆ. ಸೊಸೈಟಿ ಎಲ್ಲ ಬ್ಯಾಂಕ್ ಆಗಿಲ್ವಪ್ಪ ಈಗ? ಬ್ಯಾಂಕ್ ಆಗ್ಬಿಟ್ಟದೆ ಸಹಕಾರಿ ಬ್ಯಾಂಕು ಇಲ್ವಾ? ಅಲ್ಲಿ ಹೋಗಿ ತಕೊಬಿಟ್ರೆ ನೀನು ನಿಂಗ್ ಬೇಕಾದಾಗ ಹಣ ತಕೋಬಹುದು ಯಾವಾಗ ಬೇಕಾದ್ರೂ. ಈಗ ನಿಂಗೆ ಒಬ್ರಿಗೆ ದುಡ್ಡು ಬೇಕು, ಒಬ್ರಿಗೆ ಎ ಟಿ ಎಂ ಕಾರ್ಡ್ ನಂಗೆ ಹೋಗಿ ಬಳಸ್ಕೋಬಹುದು. ತಕೊಂಡು ಒಂದ್ ವರ್ಷದಾಗೆ ಆ ಬೆಳೆಯ ಬೆಳೆದು ವಾಪಿಸ್ ಕೊಟ್ಬಿಟ್ರೆ ಬಡ್ಡಿ ಇರಕ್ಕಿಲ್ಲ. ಬಡ್ಡಿ ಇರಕ್ಕಿಲ್ಲ ಸರಿ, ಆಮೇಲೆ ಕೊಟ್ಟಿರೋದಕ್ಕಿಂತ ಇನ್ನು ಅಪಾರವ ಕೊಟ್ಟಾರಪ್ಪ ಏನಾರು. ಈ ಕಿತ ನೀನ್ ತೀರಿಸ್ಬಿಟ್ರೆ ಮುಂದ್ ವರ್ಷ ಮತ್ತೆ ಕೊಡ್ತಾರೆ ಸಾಲ್ವಾ? ಜಾಸ್ತಿ ಕೇಳಿದ್ರು ಕೊಡ್ತಾರೆ. ಅಂದ್ರೆ ಕಣ್ಣ, ಕ್ರೆಡಿಟ್ ಕಾರ್ಡ್ ನ ನಾವು ಬಳಸೋದ್ ಹೆಂಗೆ? ಬ್ಯಾಂಕ್ ತಗೊಂಡೋಗ್ ಕೊಡ್ಬೇಕಾ? ಈಗ ಅದೇನೋ ಪಟ್ಟಣದಾಗೆಲ್ಲ ಮಿಷಿನ್ ಮಾಡಿರ್ತಾರೆ ಎಟಿಎಂ, ಈ ಕಾರ್ಡ್ ಹಾಕರು ಕಾಸು ಬರ್ತದಲ್ಲ. ಅಲ್ಲ ಇದು ಅಲ್ಲಿ ಹಾಕ್ಬೋದೆ ಅಂತ ನನಗೂ ಮಾಡಿಸ್ಕೊಟ್ಟ ಕಳ ತಿಂಗಳು. ನಾನದ ಏನಾದ್ರು ಹಾಕಕ್ ಹೋಗಿಲ್ಲ ಕವ, ಅದನ್ನ ನೆಪ್ಪಿಟ್ಕೋಬೇಕಂತೆ. ನಂಬರು ಇನ್ನು ಪಿನ್ ಯಾವ್ದ ಏನ್ ಪಿನ್? ಗುಂಡ್ ಪಿನ್, ಗುಂಡ್ ಪಿನ್ ಪಿನ್ ಅಂತಾರ ಅದಕ್ಕೆ. ಪಿನ್ ನಂಬರು ಕಣ್ಣ ಯಾರಿಗೂ ಕೊಡ್ಬೇಡ. ಬೋ ಹುಷಾರಾಗ ಮಾಡಿಕೊ. ಮನೇಲಿ ಏನಾರ ಗೋಡೆ ಮೇಲೆ ಬರ್ದಿಟ್ಟಿದ್ಯಾ? ಅಯ್ಯೋ ಅದೇ ತೊಂದ್ರೆ ಆಗಿರೋದಕ್ಕವ ಕಾಳ್ ನಿಂತ್ಕೆ ಬರ್ದ್ ಮಾಡ್ಕೊಳ್ಳ. ಅದು ಜಯಣ್ಣ ಅದೆಲ್ಲ ಬರ್ಕಂಡ ಜಯಣ್ಣ ಜಯಣ್ಣ ನಾನ್ ತಗೊಳಕ್ ಹೋಗವ ಅಂದ್ರೆ ಅವನೇ ಸಿಕ್ಕದಿಲ್ಲ. ಓಲಿ ಬಿಡು, ಇವತ್ತಾರು ಸಂದ ಸಿಕ್ಕನಲ್ಲ. ಆಯ್ತಾ, ಈಗ ತಗತ್ತೀನಿ. ಒಂದ್ ಕಿತ ಯೋಚನೆ ಮಾಡಿದ್ರೆ ಹಿಂದೆಲ್ಲ ಈ ವ್ಯವಸಾಯ ಮಾಡಕ್ಕಾಗ್ಲಿ ಏನೇ ಮಾಡಕ್ಕಾಗ್ಲಿ ಸಹಕಾರ ಚೆಂದಾಗಿತ್ತು. ಇದನ್ನ ಇನ್ನಲೆನ ಮಡಿಕಂಡಯ್ಯ ಸಹಕಾರ ಸಂಘಗಳು ಬಂದು ದೇಶದಾಗೆ ಇಲ್ವಪ್ಪ ಅಂದ್ರೆ ಸಹಕಾರ ಸಂಘ ಅಂದ್ರೇನು, ನೀನ್ ನನಗ್ ಸಹಾಯ ಮಾಡು, ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂತ. ಅಂದ್ರೆ ನೀನು ನನಗಾದ್ರೆ ನಾನ್ ನಿನ್ಗಾಯ್ತೀನಿ ಅಂತ. ಈಗ ನೋಡಪ್ಪ, ನಾವೆಲ್ಲ ಸೇರಿ ಹಣವ ಬ್ಯಾಂಕ್ ಅಲ್ಲಿ ಉಳಿತಾಯ ಮಾಡ್ತೀವಿ. ಆ ಉಳಿತಾಯ ಮಾಡಿದ ಹಣನ ಅವರೇ ಸಾಲ ಅಂತ ಕೊಡ್ತಾರೆ ಇಲ್ವಾ? ನಮ್ದೇ ಹಣ, ಅದನ್ನ ನಾವು ವಾಪಸ್ ಕೊಟ್ರೆ ಮುಂದಿನ ಕಿತ ಮತ್ತೆ ಕಾಸು ಕೊಡ್ತಾರೆ. ಈಗ ನೀ ಸಂಘ ಮಾಡೋದಿಲ್ವ ನಾವ ಕಣ್ಣ? ಈ ಸಂಘದಾಗೆ ಸರ್ಕಾರದವ್ರು ಒಂದಷ್ಟು ಬೀಜ ದಾನವೋ ಎಂತದ ಸಹಾಯ ಮಾಡಿರ್ಬೋದು. ಹೌದು, ಉಳಿದಿರೋ ಕಾಸೆಲ್ಲ ಎಲ್ ಬರ್ತದ ನಿಮ್ಗೆ? ನೀವು ಸೇವ್ ಮಾಡಿರೋದ, ಉಳಿತಾಯ ಮಾಡಿರೋದ. ಹೌದು, ಹಂಗೆ ಬ್ಯಾಂಕು ಸಹಕಾರ ಸಂಘ. ಅಪ್ಪ, ಈಗ ಬೀಜ ತಕೊಳ್ಳೋದು ಗೊಬ್ಬರ ತಕೊಳ್ಳೋದು ಸರಿ, ಈ ಸಂಘದವ್ರೆಲ್ಲ ಏನ್ ಮಾಡ್ಬಿಟ್ಟವ್ರೆ ಜಯಣ್ಣ, ವರ್ಸೋರ್ಸಕ್ಕು ಅದೇನೋ ಟ್ರಿಪ್ಪು ಬಸ್ನಾಗೆ ಒಂಟು ಬಿಡ್ತಾರ ತಗೊ ಒಂದೊಂದು ವಾರ ದಿನ. ಒಂದ್ ಸಂಘ ಊರ್ನಾಗ ಇದ್ರೆ ಅಣ್ಣ ಈಗ ನಿನ್ನ ಕಷ್ಟಕ್ಕೆ ಆಯ್ತದೆ, ಸಾಲ ಸಿಗ್ತದೆ. ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅದಲ್ಲಪ್ಪ, ಈಗ ಹಳ್ಳಿನಾಗ ಇರ್ತದೆ. ಅಲ್ಲಿ ಕೆಲಸ ಮಾಡೋರು ಯಾರು? ಹಳ್ಳಿಯವರೇ. ಅಂದ್ರೆ ಅಲ್ಲಿ ಮ್ಯಾನೇಜರ್ ಅಂತ ಕುಂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಲ್ಲ ಗೊತ್ತು. ಕಮಲಕ್ಕೆ ಯಾರು, ಗಂಡ ಹೆಂಗೆ, ಜಮೀನ್ ಎಷ್ಟದೆ, ಬೆಳೆ ಏನ್ ಬೆಳಿತಾಳೆ, ಇಷ್ಟು ಸಾಲ ಕೊಟ್ರೆ ಅವಳು ತೀರಿಸ್ತಾಳ. ಈಗ ಚಂದ್ರನೊಂದು ಗೊತ್ತು, ನಂದು ಗೊತ್ತು, ಬೆಳೆಕಾಳು ಇಲ್ವಾ? ಅವಾಗ ಅವರು ಒಂಥರ ಹೆಂಗೆ ಬಾಂಧವ್ಯ ಬೆಳೆದ್ ಬಿಡ್ತದೆ. ಹಂಗಾಗಿ ಯಾನೇನೋ ಕೇಳ್ತಾರಲ್ಲ ದಾಖಲೆಗಳು, ಅವನ್ ತಕೊಂಡ್ರುವೆ ಅವ್ರೇನ್ ಪುಗ್ಸಾಟ ಕೊಡುದಿಲ್ಲ. ದಾಖಲೆ ಎಲ್ಲ ತಕೊಂಡ್ರುವೆ ಆ ಮಾನವೀಯತೆ ಇರ್ತದಲ್ಲ, ಗೊತ್ತಿರ್ತೈತಲ್ಲ. ಬ್ಯಾಳೆ ಕಾಳು ಉದ್ದಿನ ಕಾಳು ಅಂತ ಸಾಲ ಕೊಡ. ಸಂಘ ಹಳ್ಳಿನಾಗೆ ಇದ್ರೆ ಸರ್ಕಾರ ಮಾಡಿರೋದು ಅದಕ್ಕೆ ಸಹಕಾರ ಸಂಘಗಳು ಹಳ್ಳಿನಾಗಿರ್ಬೇಕು. ಕೃಷಿಗೆ, ರೈತರಿಗೆ, ಬಡಬಗ್ಗರಿಗೆ ಸಾಲ ಕೊಡ್ಬೇಕು ಇಲ್ವಪ್ಪ? ಅವ್ರಿಗೆ ಕಷ್ಟಕಾಲದಲ್ಲಿ ನೆರವಾಗ್ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಿನಗೆ ದುಡ್ಡು ಬೇಕಪ್ಪ, ಒಂದ್ ತಿಂಗಳು ಬಿಟ್ಟು ಕೊಟ್ರಿ ಏನಾ ಬಂತ ಪ್ರಯೋಜನ? ನೀನಾಗ ಏನ್ ಮಾಡಿ, ಬೇರೆ ಬಡ್ಡಿ ಸಾಲ ತಗೋತೀನಿ, ಅದೇ ಅಂತದ ಬಡ್ಡಿ ಅಂತ ದಿನಕ್ಕೆ ಬೆಳೀತದಂತೆ ಕಳೆ ಬೆಳದಂಗ. ಅದೇನ ಮೀಟ್ರು ಬಡ್ಡಿ ಅಂತ ಕಣ್ಣ ಮೀಟ್ರು ಅಣ್ಣ ಕೊಡುವಾಗ್ಲೇ ಕಾಸ ಇಡ್ಕೊಂಡ್ ಕೊಡ್ತಾರಂತೆ, ಪ್ರತಿದಿನ ಬಂದು ಪೀಡಿಸುದಂತೆ ಬಡ್ಡಿ ಕೊಡು ಅಂತ. ಅಸಲು ಬೇಡ ಅವ್ರಿಗೆ, ಏನ್ ಕೇಳ್ತಾರೆ ಬಡ್ಡಿ ಬಡ್ಡಿ. ಅಸಲು ನಿನ್ನ ಹತ್ರ ಇದ್ದಷ್ಟು ಯಾರಿಗೆ ಒಳ್ಳೇದು? ಅವನಿಗೆ ಕೊಟ್ಟವನಿಗೆ ಅಲ್ವಾ? ಅದೇ ಸಹಕಾರ ಸಂಘ ಅಲ್ಲ, ಕುರಿ ಕೊಬ್ಬದಷ್ಟು ಯಾರಿಗ ಲಾಭ ಅಂತಾರಲ್ಲ. ಹಂಗೆ ಈ ಸಹಕಾರ ಸಂಘಗಳಲ್ಲಿ ಸಾಲ ಕೊಟ್ರೆ ಒಂದ್ ವರ್ಷದ ತನಕ ಮಡಿಕೊಳ್ಳಪ್ಪ, ವಾಪಿಸ್ ಕೊಡಪ್ಪ, ಬಡ್ಡಿನೂ ಕೊಡಕ್ಕೆ ಬೇಡ, ಏನು ಬೇಡ ಅಂತಾರೆ ಇಲ್ವಾ? ಇರ್ಲಿ ಇಟ್ಕಣ ಅಂತಾನೆ, ಇಟ್ಕ ಏನ್ ತೊಂದ್ರೆ ಇಲ್ಲ, ಆಮ್ಯಾಕ ಕೊಡ್ಬೇಕು. ಅದು ತಪ್ಪು ಅಲ್ಲ, ಸಾಲ ಕೊಟ್ಟವನ್ಗ ನಾ ಹೇಳ್ತಿರೋದು ಇಟ್ಕಣ ಏನ್ ತೊಂದ್ರೆ ಇಲ್ಲ, ಬಾಯ್ ಟೀ ಕೊಡು ಸಾಲಕ್ಕೆ ದುಡ್ಡು ಕೊಡೋದು ಹೇಳ್ತಾ ಇದೀಯ ಸಂಘದಲ್ಲ, ಇಟ್ಕ ಇಟ್ಕ ಏನ್ ತೊಂದ್ರೆ ಇಲ್ಲ, ಎಷ್ಟಿದ್ದು ಜೇಬ್ಲಿ ಕೊಡು ಈಗ, ಆಮೇಲೆ ನಾಳೆ ಕೊಡಯ್ಯ ಅಂತಾನೆ. ಹಿಂಗಕ್ಕಪ್ಪ ನಮ್ ಸಾಲ. ಈಗ ಸರ್ಕಾರದವರು ಏನ್ ಮಾಡವ್ರೆ, ಈಗ ಎಲ್ಲೇ ರೈತರುಗಳು ಸಾಲ ತಗೋಬೇಕು ಅಂತಂದ್ರೆ ಈ ತರ ಸಂಸ್ಥೆಗಳಿಗೆ ಹೋಗಿ, ಸಹಕಾರ ಸಂಘಗಳಿಗೆ ಹೋಗಿ, ಗ್ರಾಮೀಣ ಬ್ಯಾಂಕ್ಗಳಂತವಲ್ಲ ಅಲ್ಲಿಗೆ ಹೋಗಿ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಾರು ಹೋಗಿ ಸಂಸ್ಥೆಗಳಿಂದ ಸಾಲ ತಕೊಳ್ಳಿ. ಈಗ ಜಯಣ್ಣ ನೀವೊಂದ್ ಹೇಳ್ದಲ್ಲಪ್ಪ, ಅದೇನೋ ಕಾರ್ಡು, ಕಿಸಾನ್ ಕ್ರೆಡಿಟ್ ಕಾರ್ಡ್, ಆ ಕಾರ್ಡ ನಮ್ಮ ಜೇಬಲ್ಲಿ ಇಟ್ಕೊಂಡು ಎಲ್ಲೋ ಟ್ರಿಪ್ಗೆ ಹೊರಟೋಗಿರ್ತೀವಿ ಆಯ್ತಾ, ಬೆಂಗಳೂರು ಸಿಟಿಗೋ ಅಥವಾ ಇನ್ನೆಲ್ಲ ಯಾರ ಕರೆದ್ರು ಅಂತ ಹೊರಟೋಗಿರ್ತೀವಿ, ಎಲ್ಲ ಬ್ಯಾಂಕಲ್ಲೂ ತಗೋಬೋದಾ ಜಯಣ್ಣ ಅದು ಹಾಕ್ಬಿಟ್ಟು ಕಾರ್ಡ? ಅಂದ್ರೆ ಅದು ಕೃಷಿ ಉದ್ದೇಶಗಳಿಗೆ ಸಾಲ ತಕೊಳ್ಳೋದು. ಈಗ ಸಮಸ್ಯೆ ಏನಾಯ್ತಾಯ್ತೆ ಗೊತ್ತಾ, ಸಾಲ ಯಾತಕ್ ತಗತಿಯೋ ಅದಕ್ಕೆ ಬಳಕೆ ಮಾಡ್ಬೇಕು. ಅಲ್ವಾ. ಈಗ ನೀನ್ ಜೋಳ ಬೆಳಿತೀನಿ ಸಾಲ ತಕೊಬಿಟ್ಟು ಊರ್ ತುಂಬಾ ತಿರಿಕ ಬಂದ್ರೆ ವಾಪಿಸ್ ಹೆಂಗ್ ಕಟ್ತೀಯ? ಅದೇ ಜೋಳ ಜೋಳಕ್ಕೆ ಅಂತ ತಕೊಂಬಿಟ್ಟು ತೋಳ ಅಂತರ ತಿರಿಕ ಬಂದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ತೀರ್ಸೋದ್ ಹೆಂಗ್ ಹೇಳು ಸಾಲನ? ಅಯ್ಯೋ ಕಷ್ಟ ಬಿಡ. ಮತ್ತೆ ಮುನ್ನೂರ್ಸ ಹೋಗಿ ಸಾಲ ಕೇಳಿದ್ರೆ ಕೊಟ್ಟಾರ? ಹೋದ್ಕಿತ ಜೋಳಕ್ ಸಾಲ ಕೊಟ್ವಿ ಚಂದ್ರಣ್ಣವ್ರೆ, ನೀವು ಜೋಳ ಬೆಳಿನಿಲ್ಲ, ಎಲ್ಲ ತಿರಿಕ ಬಂದ್ರಿ, ವಾಪಸ್ ಕಟ್ಟಿಲ್ಲ, ಈಗ ಕೊಡಕ್ಕಿಲ್ಲ ಅಂತಾರೆ ಇಲ್ವಾ? ಅದಕ್ಕ ಕಾಲ್ಡ್ ಮಡಿಕೊಂಡು ಎಂತದ್ಕೂ ಅದನ್ನ ಕೊಡಬಾರದು. ಗೊಬ್ಬರ ತಕೊಳಕ್ಕೆ, ಬೀಜ ತಕೊಳಕ್ಕೆ, ಆಮೇಲೆ ಬ್ಯಾರೆ ಬೇರೆದ್ ಏನಾರು ಕೃಷಿ ಉದ್ದೇಶಗಳಿಗೆ ಬಳಸ್ಕೋಬೇಕು. ಈಗ ಅವ್ರು ಕೊಡೋದ್ ಯಾಕ ನೋಡಪ್ಪ, ಏನಾರ ಬೆಳಕೊಂಡು ಚೆನ್ನಾಗಿ ಬದುಕಿ ಅಂತ. ನೀನ್ ಅದ್ ಬಿಟ್ಬಿಟ್ಟು ಪ್ಯಾಟೆ ತಿರ್ಕೊಂಡ್ ನಾನು ನಾನು ಅಂತ ಯಾಕ ಈ ಜಯಣ್ಣ ಹೇಳಿದ್ರು ನೀನು ಅಂತಾನೆ? ಆಯ್ತಾ, ನೀ ಹೇಳಿದ್ರುವೆ ನೀನು ಅಂತಿದೆ. ಏನ್ ನಾನು ಹಂಗ ಮಾಡ್ದಾನು? ಹಂಗೆಲ್ಲ ಮಾಡಿದ್ರೆ ನಾನು ಹಿಂಗ್ ಘಟವ ಹಿಂಗ್ ಇಟ್ಕೊಂಡ್ ಕುಂತ್ಕೊಳಕ್ ಆಯ್ತಿಲ್ಲವ? ಇಲ್ಲ ಇಲ್ಲ ಬಿಡೋಣ, ಸುಮ್ನೆ ಹೇಳಿದ್ದು. ನಾನು ವಾಕಿಂಗ ಮಾಡ್ತೀನಿ ದಿನ ಹೇಳ್ಕೊಟ್ಟವ್ರೆ ವಾಕಿಂಗ. ಅಲ್ಲ ಕಣ, ನೀನೇನು ಅಲ್ಲಿ ಗದ್ದೆಲೆ ಅಷ್ಟೊಂದ್ ದುಡಿತೀಯ, ವಾಕಿಂಗ್ ಬೇರೆ ಯಾಕೆವಾ? ವಯಸ್ಸಾಯ್ತಲ್ಲವಾ, ಈಗ ಗದ್ ಪದ್ದೆ ಹೋಗೋ ಸ್ವಲ್ಪ ಕಷ್ಟ ಆಗ್ಬಿಟ್ಟದೆ. ಐಕ ಮಕ್ಕ ಎಲ್ಲ ಮಾಡ್ತಾವ್ರಲ್ಲ, ಅದಕ್ಕೆ ನಾನು ವಾಕ ಮಾಡು ಅಂತ ಹೇಳವ್ರೆ. ಮಗುವೆ ಹೆದರಿಕೆ ಆಗ್ಬಿಟ್ಟದೆ, ಯಾಕಂದ್ರೆ ಈಗೆಲ್ಲ ಈ ಹೃದಯ ಗಾತದ್ದು ಸುದ್ದಿ ಬತ್ತದಲ್ಲ. ಮೂಕಪ್ಪ ಬಿಡಪ್ಪ, ಬೈಕ್ ಅರ್ಧ ಹೊಂಟಾಯ್ತಾರ ಕಣ್ಣ. ಹೃದಯ ಗಟ್ಟಿಯಾಗೆ ಇರ್ತೈತೆ, ಆದ್ರೆ ಇವ್ರು ಯೋಚನೆ ಮಾಡ್ತಾರಲ್ಲ, ನಂಗೂ ಯಾಕೋ ನೊಯ್ತಾತೆ ಎಡಗಡೆ ಅಂತ ಹೊಂಟೋಯ್ತು. ಅರ್ಧ ಯೋಚನೆಗೆ ಅರ್ಧ ಇವ್ರಿಗೆ ಹೆದರಿಕೆ ಹಾಕೊಂಡು ಗೋಡ ಕಸ್ಕೊಂಡ್ ಕಸ್ಕತ್ತದೆ ಹೃದಯ. ಹೃದಯ ಅಲ್ಲ ಕವ್ವ, ಇಡೀ ಬಾಡಿಯೇ. ಅಮ್ಮ ತಾತ ಹೇಳವ, ಎಷ್ಟೋ ಜನ ಕತ್ಲಾಗೆ ಜೋಳ ಕೂದು ಹೊಲ್ದಾಗ ನಡ್ಕ ಹೋಯ್ತಿರ್ಬೇಕಾದ್ರೆ ಆ ಜೋಳದ್ ಏನಾದ್ರು ದಂಟು ಕಾಲ್ಗೆ ಚುಚ್ಕೊಂಡ್ರೆ ಇದಿರ್ತೈತ್ ನೋಡು ಜೋಳದ ಎಲೆ, ಅದು ಕತ್ಲಾಗೆ ಸರಸರ ಸರಸರ ಅಂತ ಕಾಲಿಟ್ರೆ ಸರಸರ ಅಂತದೆ. ಅದು ಕತ್ಲಾಗೆ ಹಾವು ಕಡ್ದದೆ ಅನ್ಕೊಂಡ್ಬಿಟ್ರೆ ಜೋಳದ ದಂಟೆ ಹೊಡೆದಿರು ಸತೋಯ್ತಿ ಅಂತ ನೀನು ಭಯಕ್ಕೆನೆ ಅರ್ಧ. ಆ ಕತ್ಲಾಗೆ ಅವ್ ನೋಡಕ್ ಆಗುದಿಲ್ಲ, ಅದು ಹೊಡೆದಿರೋದು ಒಳ್ಳೆ ಅಲ್ಲಿ ಹೊಡೆದಂಗೆ ಇರ್ತೈತೆ ಅಲ್ವಪ್ಪ. ಅಂದ್ರೆ ಮನ್ಸಂಗೆ ಭಯ ಜೀಮ ಅನ್ನೋದು ಕ್ಷಣಾರ್ಧದಲ್ಲಿ ಹೊಂಟೈತದೆ. ಅದೇ ನಿಜವಾದ್ದೇ ಹಾವು ಕಡಿಲಿ ಜ್ವಾಳ ದಂಟ್ ಹೊಡೆದದೆ ಅನ್ಕೊಂಡ್ ಬಂದ್ರೆ ಮನೆ ತಗ ಬರೋವರ್ಗಾರು ಬದುಕಿರ್ತಾನ ಮನ್ಸ. ಆಮೇಕೆ ಓದ್ಕೋ ಹೋದ್ರ ಆಸ್ಪತ್ರೆಗೆ ಬದುಕಿದ್ರು ಬದುಕಬಹುದು. ಬದುಕು ಭಯ ಪಟ್ಕೊಂಡು ಇರಬಾರ್ದು. ಅಂಸ್ತಿ ಅದಂತಲ್ಲಪ್ಪ, ಈಗ ಸೆತ್ತಗಿತ್ತೆ ಕಡಿದ್ರೆ ಅಂಸ್ತಿ ಆಸ್ಪತ್ರೆ ಕಣ್ಣ. ಆದ್ರೆ ಅಲ್ಲೇ ಹೋಗ್ಬಿಟ್ಟಿದ್ರೆ ಏನ್ ಮಾಡೋದು ಇವಳು? ಎದ್ರಿಕೆಗೆ ಜಯಣ್ಣ ಹೇಳ್ದಂಗ ಭಯವ ಪಡಬಾರ್ದು, ಧೈರ್ಯವ ತಕೋಬೇಕು. ಅಣ್ಣ ಈಗ ಹಳ್ಳಿನಾಗೂ ಆಸ್ಪತ್ರೆಗಳವೆ ಇಲ್ವಾ, ಆರೋಗ್ಯ ಕೇಂದ್ರಗಳವೆ, ಅಲ್ಲಿ ಡಾಕ್ಟ್ರ್ ಅವ್ರೆ ಹೋಗಿ ಒಂದ್ ಕಿತ ಪರೀಕ್ಷೆ ಅದೇನೋ ಹೇಳ್ತಾರಲ್ಲ ರಕ್ತ ಪರೀಕ್ಷೆ, ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅದೇನೋ ಒತ್ತಡ ಪರೀಕ್ಷೆ ಮಾಡ್ತಾರಂತಲ್ಲ, ಏನೋ ಬಿಪಿ ಬಿಪಿ ಅದ ಮಾಡಿಸ್ಕೊಂಡ್ರೆ ಏನ್ ತಪ್ಪು? ಏನು ತಪ್ಪಿಲ್ಲ. ನಾನ್ ಕೆಲಸ ಮಾಡ್ತೀನಿ, ನಾನ್ ರೈತ, ಕಷ್ಟ ಬಿದ್ದು ದುಡಿತೀನಿ, ನನ್ಗೆ ಯಾಕೆ ಬೇಕು ಅನ್ಕೊಂಡು ನಾನ್ ಮನೆಯೊಳಗೆ ಕುಂತ್ಕೊಂಡಿದ್ರೆ ಅದು ಸಮಸ್ಯೆ ಪರಿಹಾರ ಆದದೇನಪ್ಪ? ಈಗ ಏನಾಗ್ಬಿಟ್ಟದೆ ಜಯಣ್ಣ, ಎಲ್ಲ ಹಳ್ಳಿಗಳಿಗೂ ಆಸ್ಪತ್ರೆ ಅದ ಅಲ್ವಾಪ. ಅಲ್ಲೂ ನೀ ಹೇಳ್ದಂಗ ಅದೇನೋ ಬಿಪಿ ರಕ್ತ ಇದೆಲ್ಲ ಟೆಸ್ಟ್ ಮಾಡ್ತಾರೆ, ಮಾಡಿಸ್ಕೋಬೇಕು. ಸಕ್ಕರೆ ಕಾಯಿಲೆದು ಪರೀಕ್ಷೆ ಮಾಡಿಸ್ಕೋಬೇಕಂತ ಕಣ. 50 ಆದ್ಮೇಲೆ ಮಾಡಿಸ್ಕೋಬೇಕು. 50 ಅಂತಲ್ಲ, ಈಗೇನ್ ಸಣ್ಣ ಪುಟ್ಟವ್ರಿಗೆ ಬತ್ತಾಯ್ತೆ ಅಂದ್ರ ಅದನ್ನ ಹೇಳ್ದಲ್ಲವ ಯಾರೋ ಡಾಕ್ಟ್ರು ವೈದ್ಯರ ದಿನ ಆಯ್ತಲ್ಲ, ಅವಾಗ ಅವ್ರ ಭಾಷ್ನವ ಕೇಳ್ಕೊಂಡ್ ನಿಂತಿದ್ದೆ. ಈ ಹುಡುಗರವಲ್ಲ ಐಕ ಅವಕ್ಕೆ ಹೃದಯ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅವರು ಡಾಕ್ಟ್ರು. ಅವು ಎಂತೆಂತದೋ ತಿಂತವಂತೆ, ಬೀದಿರಿ ಮಾಡ್ತಿರ್ತಾರಲ್ಲ ಎಲ್ಲ ತಿನ್ಬಿಡ್ತಾವಂತೆ ಬಾಯಿ ರುಚಿ. ಈಗ ಅದೇನೋ ಬರ್ತದಂತೆ. ಅವತ್ತು ನೀ ಅಂದಲ್ಲ ವೈದ್ಯರ ದಿನ ಅಂತ, ಅಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿದ್ದು ನಮ್ ಸಂಘದಲ್ಲಿ, ಯಾರೋ ವೈದ್ಯರು ಬಂದು ಹೇಳಿದ್ರು ಅದೇ ಈಗ ಬೇಡದರದೆಲ್ಲ ತಿಂದ್ರೆ ಅದೇನೋ ಟೈಪ್ ಟು ಡಯಾಬಿಟಿಸ್ ಅಂತ ಬರ್ತದಂತೆ. ಅದೇನೋ ಈಗ ಅಣ್ಣ, ಮುಂಚೆ ಏನನ್ನವ್ರು ತಾತಂಗೆ ಅಪ್ಪಂಗೆ ಇದ್ರೆ ಮಕ್ಳಿಗೆ ಬರ್ತದೆ ಅಂತ, ಈಗ ಹಂಗಲ್ಲ. ನೀನ್ ಈ ಬೇಡದರದೆಲ್ಲ ತಿಂದ್ರೆ ಅದಕ್ಕೂ ಬರ್ತದಂತೆ. ಟೈಪ್ ಟೈಪ್ ಟು ಟೈಪ್ ಅಪ್ಪಂಗೆ ತಾತಂಗೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಂಗ್ ಬರ್ತದೆ. ಹಂಗೆ ಹುಷಾರಾಗಿರ್ಬೇಕು ಅಂದ್ರೆ ಬರ್ಬೇಡ ಬರ್ಬೇಡ ಅಂತ ಹೇಳ್ಬೇಕು. ಅಚ್ಚುಕಟ್ಟಾಗಿ ಮನೆಯಲ್ಲಿ ಆರೋಗ್ಯವಾಗಿರುವಂತ ಒಳ್ಳೆ ಊಟ ಮಾಡ್ಬೇಕು. ಅದೇನೋ ನೀನ್ ಅಂತೆಲ್ಲ ಅಲ್ಬಜ್ಜಿ ಕರಿತಾ ಇದ್ರು, ಅಲ್ಬಜ್ಜಿ ತಟ್ಟಿ ಕುಡ್ಕೊಂಡೆ, ಅದೆಲ್ಲ ಬಿಟ್ಟು ಬರೀ ಗಂಡಸ್ರಿಗೆ ಎಲ್ಲ ಹೆಂಗಸ್ರಿಗೂ ಬರ್ತದಂತ. ಈಗ ನಾನ್ ಗಂಡಸು ಹೆಂಗ್ ತಿರ್ಗ್ರೆ ನನಗೆ ಹೇಳ್ತಾರೆ ಬಜ್ಜಿ ತಿಂತಿಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಮತ್ತೆ ಒಳ್ಳೇದೆ ದಿನ ಎಣ್ಣೆ ತಿನ್ನೋದು. ಆಮೇಲೆ ಪಾಪ ಅವ್ರಿಗೆ ವ್ಯಾಪಾರ ಕಡಿಮೆ ಆಗೋಯ್ತದೆ. ಮತ್ತ ಆಮೇಲೆ ದೇವಿರಮ್ಮ ಹಿಡ್ಕೊಂಡು ಕಮಲಕ್ಕ ಹೊಟ್ಟೆ ಮೇಲೆ ಹೊಡೆದಲ್ಲ ನೀನು, ಚಂದ್ರಣ್ಣ ನಾಲ್ಕು ಜನ ಕರ್ಕ ಬಂದ್ ಬಜ್ಜಿ ತಿನ್ನೋನು ಅಂತಾನೆ. ಬಜ್ಜಿ ಅಂತೇನಲ್ಲ, ತಿನ್ನ ಪದಾರ್ಥವಾ, ಒಸಿ ಹಿತಮಿತವಾಗಿ ತಿನ್ಬೇಕು. ತಿನ್ಬೇಕು ಮತ್ತೆ ಏನಂದ್ರೆ ಕರ್ದಿದ್ದು ಎಣ್ಣೆಲೆ ಕರ್ದಿದ್ದನ್ ತಿನ್ಬಾರ್ದು, ಒಳ್ಳೇದಲ್ಲ. ಅವ್ರಿಗೂ ಹೇಳ್ಬೇಕು ಕಣ್ಣ. ಒಳ್ಳೆ ಆಕಾಶವಾಣಿನಾಗೆ ಕಾರ್ಯಕ್ರಮ ಮಾಡ್ತಿದ್ರು ಯಾರ ಕಲಬೆರಕೆ ಬಗ್ಗೆ, ಆಮೇಲೆ ಆಹಾರ ಸುರಕ್ಷತೆ ಬಗ್ಗೆ. ಅವಾಗ ಅವ್ರ ಅದನ್ನೇ ಹೇಳ್ತಾ ಇದ್ರು. ಈಗ ಗೊತ್ತಿದ್ದು ಅವ್ರು ತಪ್ಪು ಮಾಡ್ತಿದ್ರೆ ನೀವ್ ಅವ್ರಿಗೆ ಹೇಳ್ಬೋದಲ್ಲ. ಈಗ ಅವಮ್ಮ ಒಂದೇ ಎಣ್ಣೆನಾಗೆ ನಾಲ್ಕು ದಿವಸದಿಂದ ಕರಿತಾ ಇದ್ರೆ, ಯವೋ ಎಣ್ಣೆನಾರು ಬದಲಾಯಿಸು, ಬಜ್ಜಿಗ್ ಬೇಕಾದ್ರೆ 2 ರೂಪಾಯಿ ಜಾಸ್ತಿ ಕೊಡ್ತೀನಿ ಅನ್ಬೋದಲ್ಲ. ನಮ್ಮ ಆರೋಗ್ಯ ತಾನೇ. ಒಂದು 2 ದಿನದ 3 ದಿನದ ಇರ್ಲಿ, ಒಂದ್ ಶತಮಾನದಷ್ಟು ಎಣ್ಣೆನೆ ಮಳ್ಳಿಸ್ತಾ ಇರ್ತಾರೆ ಕಣ್ಣ. ಅದೆಲ್ಲೋ ಏನೋ ನಮ್ಮೂರು ಪಕ್ಕದಳ್ಳಿಲಿ ಅದೇನೋ ಬಂದಿತ್ತಲ್ಲ, ಅದೇನೋ ಎಕ್ಸಿಬಿಷನ್ ಏನೋ ಅನ್ಕೊಂಡು ಹೋಗಿದ್ದೆ ಕಣ್ಣ. ಏನೋ ಆಟಗಳು ಇವಿ ಪಾರ್ಟಿ ಉಂಡ ಆಯ್ತಾ, ಏನ ಅದಕ್ಕೆ ಏನು ಒಳ್ಳೆ ಅದೇನಂತಾರ, ಅದು ಮಳ್ತಾ ಇದ್ರೆ ಏನ್ ಕರಿ ಬಾಂಡ್ಲಿ ಕರಿ ಎಣ್ಣೆ ಆಗ್ಬಿಟ್ಟೈತೆ. ಅದೇನು ಇದ್ಲಿಗಿದ್ಲ ಹಾಕಿದಾರ ಒಳಗ ಅಂತ ನನಗೆ ಏನ್ ಹಂಗ್ ಮಳ್ತಾ ಇದೆ ಏನ ಇದು, ಅದೇನಮ್ಮ ಉಂಡುಂಡೆ ತಗದ ಇಲ್ಲಿ ಪಿಲೇಟ್ ಹಾಕ್ತಾವ್ನೆ, ಅದೇನು ಬತ್ತದೆ. ಅದನ್ನ ಐಕ ಏನು ನಂಗೊಂದ್ ಪ್ಲೇಟ್ ಕೊಡೋಣ, ನಂಗೊಂದ್ ಪ್ಲೇಟ್ ಕೊಡೋಣ ಅನ್ಕೊಂಡ್ ನಿಂತಾವೆ. ಜನ್ ಮರಳು ಜಾತ್ರೆ ಮರಳು ಅಂತಾರಲ್ಲ ಜನ ಅಂತಿದಾಗ ಜ್ಞಪ್ತಿ ಆಯ್ತ್ಕೊಳ್ಳೋಣ. ಯಾಕಪ್ಪ ಯಾಕೆ ಇದೇನ ಜನಸಂಖ್ಯಾ ದಿನಾಚರಣೆ ಆದಂತೆ. ಪೋಸ್ಟ್ ಅಂಟಿಸಿದ್ರಯ್ಯ ಅಲ್ಲ ಡಾಕ್ಟ್ರುಗಳು ಹಿಂಗ ಹೇಳದ್ನಲ್ಲ ಪೋ, ಈ ಎಲ್ಲ ಹಿಂಗೆ ಎದೆ ಹೊಡ್ಕೊಂಡ್ ಸತ್ತೋಯ್ತಾವ್ರಲ್ಲ ಸಹ ಅಂತ ಕೇಳ್ಕ ಬರಕ್ ಹೋಗಿದ್ದೆ ಡಾಕ್ಟ್ರನ್ನ. ಪರೀಕ್ಷೆ ಗಿರೀಕ್ಷೆ ಮಾಡಿ ಹೆಂಗೆ ಊರ್ನಾಗೆಲ್ಲ ಅದ ಎಂತದೋ ಹೇಳ್ತಾರಲ್ಲಪ್ಪ ಕ್ಯಾಂಪ್ ಮಾಡಿ ನಮ್ಮೂರ್ನಾಗುವೆ ಅಂತ ಕೇಳಕ್ ಹೋಗಿದ್ದೆ. ಮಾಡುವ ಅಂತ ಹೇಳವ್ರೆ ಅದು ಈ ದಿನಾಚರಣೆ ಟೈಮ್ನಾಗೆ ಮಾಡ್ಬಿಟ್ರೆ ಎಲ್ಡೆಲ್ಡು ಆಗೋಯ್ತದೆ. ಆಸ್ಪತ್ರೆನಾಗೆ ಒಂದು ಉಚಿತ ಏನು ತಪಾಸಣಾ ಶಿಬಿರ, ಆಮೇಲೆ ಜನಸಂಖ್ಯಾ ಏನ ಏನ ಅಂತಾರಪ್ಪ ಅದಕ್ಕೆ ಏನೋ ನಿಯಂತ್ರಣ ಸ್ಫೋಟ ಸ್ಫೋಟ ಆಗಿರೋದು ಅಂದ್ರೆ ಏನೋ ಸ್ಫೋಟ ಅಂದ್ರೆ ಡಮ್ ಅಂತ ಪಟಾಕಿ ಹೊಡೆದಂಗ್ ಹೊಡಿತದಂತೆ. ಅಂದ್ರೆ ಅಂದ್ರೆ ಮುಂಚೆ ಎಲ್ಲ ತೋರಿಸ್ತಾ ಇದ್ರಲ್ಲ ಟಿವಿನಾಗೆ ಏನ ಈ ಜನಸಂಖ್ಯೆ ಈಗಿಷ್ಟದೆ ಈಗಿಷ್ಟದೆ ಅಂತ, ಸೆಕೆಂಡ್ ಸೆಕೆಂಡ್ಗೂ ಜಾಸ್ತಿ ಆಯ್ತದಂತಲ್ಲ ಹುಟ್ಟೋರ್ ಸಂಖ್ಯೆ ಕಣ. ಅದಿನ ಗ್ರಾಪು ನಿಂಗೆ ಇಂಗ್ಲಿಷ್ ಗೊತ್ತಲ್ಲ ಹೇಳೋಣ. ನಾನು ಸ್ವಲ್ಪ ಇಂಗ್ಲಿಷ್ ಬರ್ತದೆ. 10 ನಿಮಿಷದಾಗೆ ಅದೆಷ್ಟು ಕೋಟಿ ಜಾಸ್ತಿ ಆಗ್ಬಿಡ್ತದೆ. ಹಂಗ ಅಪ್ಪ ಇಲ್ಲಿ ಜನಗಳಿಗೆ ಮನಿ ಕಳಕ್ಕೆ ತಾವಿಲ್ಲ ನೋಡಪ್ಪ. ನೋಡಿದೆ ಅಪ್ಪ ಸಿಟಿನಾಗೆಲ್ಲ ನೋಡಿದೆ ಅಲ್ಲವ ಆಯ್ತಾ, ಜನ ಪಾಪ ಬಸ್ ಸ್ಟ್ಯಾಂಡ್ನಾಗ ರೈಲ್ವೆ ಸ್ಟೇಷನ್ ನಾಗ ಬೀದ್ ಬದಿಲೆಲ್ಲ ಮನಿ ಕಾತಾವ್ರೆ. ಅದಕ್ಕೆ ಜನಸಂಖ್ಯೆ ಕಡಿಮೆ ಮಾಡ್ಬೇಕು ಅಂತನ್ಬಿಟ್ಟು ಮೊದ್ಲೆಲ್ಲ ಹೇಳ್ತಿರ್ನಿಲ್ವಾ, ಏನ್ ಮನೆ ತುಂಬಾ ಜನ 12 ಮಕ್ಕಳು ಡಜನ್ ಗಟ್ಲೆ ಇರ್ತಾ ಇದ್ದು. ಇದನ್ನ ನೋಡ್ಕೊಂಬಿಟ್ಟು ಸರ್ಕಾರ ಎಲ್ಲ ಮಾಡ್ತಲ್ಲಪ್ಪ, ಆರ್ತಿಗೊಂದು ಕೀರ್ತಿಗೊಂದು. ಅಲ್ಲ ಅಣ್ಣ ಈಗ ನಮ್ ದೇಶವೇ ನಂಬರ್ 1 ಜನಸಂಖ್ಯೆಲಿ. ಮುಂಚೆ ಬೇರೆ ದೇಶದ ಹೆಸರು ಹೇಳ್ತಾ ಇದ್ದ, ಈಗ ನಮ್ಮ ಹೆಸರೇ ಹೇಳ. ಅದೇನ ಶೈನಾ ಅಂತಾರಲ್ಲ ಅದ ಹೇಳ್ತಿದ್ರಲ್ಲವ ಶೈನಾ ಯಾವ್ದು ಚೈನಾ ಕಣ್ಣ ಮುಂಚೆ. ಆದ್ರೆ ಈಗ ನಾವು ಮುಂದೆ ಬಂದ್ಬಿಟ್ಟಿದೀವಿ ಯಾವ್ದ್ರಲ್ಲವ ಇದು ಜನಸಂಖ್ಯೆ ಕಣ್ಣ. ಅಲ್ಲ ಬೇರೆದ್ರಾಗೂ ನಾವು ಸಾಧನೆ ಮಾಡಿದೀವಿ, ಈಗ ಹಾಲು ಉತ್ಪಾದನೆಯಲ್ಲಿ ನಾವೇ ನಂಬರ್ 1. ಆಮೇಲೆ ಹಣ್ಣು ತರಕಾರಿ ಉತ್ಪಾದನೆಯಲ್ಲೂ ನಾವೇ ದೊಡ್ಡ ಸಾಧನೆ ಮಾಡಿವಿ ಅಂದ್ರೆ ದೇಶ ಅಭಿವೃದ್ಧಿ ಆಯ್ತಾ ಇದೆ. ಈ ಅಭಿವೃದ್ಧಿ ಆಗೋದಕ್ಕೆ ಈಗ ನೋಡಪ್ಪ, ಒಂದ್ ತಟ್ಟೆನಲ್ಲಿ ಒಬ್ಬ ಉಂಡ್ರೆ ಹೊಟ್ಟೆ ತುಂಬ ಉಣ್ಬಹುದು, ಇಬ್ರು ಪರವಾಗಿಲ್ಲ, ಮೂರ್ ಜನ ಒಸಿ ಅನ್ಸರ್ಸ್ಕೋಬಹುದು, 40 ಜನ ಕೂತ್ಕೊ ಉಣ್ಣಿ ಅಂದ್ರೆ ಅದೇನಪ್ಪ ಕಚ್ಚಾಡ್ಕತ್ತವೆ ಭೂಮಿಗಾಗಿರೋದು ಅದೇ. ಹಂಗೆ ಅದಕ್ಕೆ ಜಯಣ್ಣ ನೋಡಪ್ಪ ನಮ್ ಯುವಕರಿಗೆಲ್ಲ ಹೇಳ್ಬೇಕು ಇದ ಏನ ಅಲ್ವಾ, ಹುಷಾರಾಗಿರಪ್ಪ ಚೆನ್ನಾಗಿರತ್ತಿನ್ನಿ ಆಯ್ತಾ, ನೀವೆಲ್ಲ ಈ ಭೂಮಿ ಮೇಲೆ ಬದುಕಬೇಕು, ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಡಿ ಆಯ್ತಾ, ಎಲ್ಲ ತರ ತೊಂದ್ರೆ ನಮ್ಗ ಆಗ್ಬಿಡುತ್ತೆ, ನಡೆದಾಡಕ್ ಜಾಗ ಸಿಗೋದಿಲ್ಲ, ಮನಿ ಕಳಕ್ ಜಾಗ ಸಿಗೋದಿಲ್ಲ, ಈಗಲೇ ಅದೆಲ್ಲ ಓದ್ತಿದ್ದೀಕವು ಈ ಬೆಳೆಯ ಭೂಮಿ ಎಲ್ಲ ಮಾರ್ಬಿಡ್ತಾವ್ರಲ್ಲ, ಎಲ್ಲ ಮನೆಗಳು ಕಟ್ತಾ ಕುಂತವ್ರೆ. ಅದಕ್ಕೆ ನಮ್ ಯುವಕರುವೆ ಜಯಣ್ಣ ನಮ್ ಜಮೀನ್ ದಿಕ್ಕ ಮುಖ ಮಾಡ್ಬೇಕಪ್ಪ. ಏನಾಯ್ತದೆ ಗೊತ್ತಾ, ಈಗ ಅಪ್ಪಗೆ 4 ಎಕರೆ ಜಮೀನ್ ಇರ್ತೈತೆ, ಅವನಿಗೆ ಇಬ್ರು ಮಕ್ಕಳಾದ್ರೆ 2 ಎಕರೆ, ಆ ಮಕ್ಳಿಗೆ 2 ಮಕ್ಕಳಾದ್ರೆ ಒಂದೊಂದು ಎಕರೆ, ಆ ಮಕ್ಕಳಿಗೆ ಎಕರೆ, ಈಗ ಅರ್ಧರ್ಧ ಎಕರೆ ಮಟ್ಟಿಗೆ ಬಂದ್ಬಿಟ್ಟಿವಿ ನಾವು. ಈಗ ನಾನು ಹೇಳಿದ ಇವತ್ತಿನ ಕತೆ ಅಲ್ಲ, ಈಗ ಎಷ್ಟು 3 ತಲೆಮಾರಿನ ಹಿಂದಕ್ಕೆ 4 ಎಕರೆ ಇದ್ದಿದ್ ಈಗ 1/2 ಎಕರೆ ಬಂದ. ಮುಂದಕ್ಕೆ 1/2 ಎಕರೆ ಇಟ್ಕೊಂಡಿರೋನು ಯುವಕ ಏನ್ ವ್ಯವಸಾಯ ಮಾಡಕಾಯ್ತದ 1/2 ಎಕರೆನಲ್ಲಿ ಇಲ್ವಾ, ಏನ್ ಮಾಡ್ತಾನಾಗ ಮಾರ್ತಾನೆ, ಪಕ್ಕದವನ್ಗೆ ಕೊಟ್ಟೋಯ್ತಾನೆ. ಈಗ ಅಣ್ಣ ತಮ್ಮನ್ ತಕ್ಕೊಳ್ಳೋದು ತಮ್ಮ ಅಣ್ಣನ್ ತಕ್ಕೊಳ್ಳೋದಲ್ಲ, ಅಣ್ಣ ತಮ್ಮಂದ್ರು ಕೊಡಕಿಲ್ಲ ಬೇರೆಯವ್ರಿಗೆ, ನಮ್ಮ ಅಣ್ಣಂಗೆ ಯಾಕೆ ಕೊಡ್ಬೇಕು ನನ್ ತಮ್ಮಂಗೆ ಯಾಕೆ ಕೊಡ್ಬೇಕು ಅಂತ ಬೇರೆಯವ್ರಿಗೆ ಕೊಟ್ಟೋಯ್ತಾನೆ. ಆತರ ತಕೊಂಡವನು ಸುಮ್ನೆ ಕುಂತ್ಕತಾನ, ಇವನ್ ಕೆರಿತಾನೆ ಕೊಡ್ಲ ನಿಂದು ನೀನ್ 1/2 ಎಕರೆ ಇಟ್ಕೊಂಡು ಏನ್ ಮಾಡಿ ಅಂತ. ಹೆಂಗಾಯ್ತು ಅಂದ್ರೆ ಅವ್ರವ್ರಿಗೆ ಅವ್ರ ಮೈ ಮೇಲೆ ಬೂದಿ ಸುರ್ಕೊಂಡಂಗ ಅಲ್ವಾ. ಹಂಗಾಗಿ ಹಳ್ಳಿ ಕಡೆ ಹೋಗೋಣ ನೀನು, ಒಂದೇ ಮನೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ ಮಧ್ಯದಲ್ಲಿ ಯಾರೋ ಬೇರೆಯವ್ರು ಬಂದು ಕುಂತ್ಕೊಂಡಿರ್ತಾರೆ, ಅವ್ರ ಅವನದು ತಕತೀನಿ ಅಂತಾರೆ, ಇವ್ರದ್ದು ತಕತೀನಿ, ಇವಾಗ ಕೊಟ್ಬಿಡ್ತಾವ. ಅಂದ್ರೆ ಜನಸಂಖ್ಯೆಯಿಂದ ಆಗಿರೋ ಸಮಸ್ಯೆ ಇದು ನೋಡಪ್ಪ. ಅದಕ್ಕೆ ಹಂಗೆಲ್ಲ ಆಗಕ್ ಬಿಡಬಾರ್ದು. 4 ದಿಕ್ಕಿಗೆ 4 ತುಂಡ್ ಜಮೀನ್ ಇದ್ರೆ 4 ತುಂಡಲ್ಲಿ 4 ಜನರಿಗೆ ಬಾಗಬೇಕು, ಒಂದೊಂದ್ ತುಂಡ್ ಒಬ್ಬ ಮಡಿಕೊಂಡು ಬದುಕ್ಬೋದು, ಆಗಕ್ಕಿಲ್ಲ. ಏ ನಂಗೂ ಅದ್ರಾಗ ಪಾಲ್ಕೊಡು, ಅದು 10 ಗುಂಟೆ ಇರ್ಲಿ ತುಂಡಾಕು ಅನ್ನದೇ, 2 ಗುಂಟೆ ಬಂದ್ರು ಸರಿ ಎಲ್ಲ ವ್ಯವಸಾಯ ಮಾಡ್ತೀನಿ ಅಂತ. 4 ಎಕರೆಲ್ಲೇ ಮಾಡೋದಿಲ್ಲ, 2 ಗುಂಟೆ ನೀರು ಜಾಸ್ತಿ ಹರ್ಕೊಂಡ್ ಹೋಯ್ತೆ ನನ್ಗೆ ಅಲ್ಲೇ ಕೊಡು ಅಂತ ಆಟ ಇಟ್ಕೊಳ್ಳೋದು. ಅಂದ್ರೆ ಒಂದ್ ಕಡೆಯಿಂದ ಸಮಸ್ಯೆ ಶುರು ಆಯ್ತದೆ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಏನವ್ವ, ಮನೆನಾಗ ಜನ ಉಣ್ಣಕ್ ಬಾಯ್ ಜಾಸ್ತಿ, ಮತ್ ದುಡಿಯಕ್ ಜನ ಇರಕ್ಕಿಲ್ಲ, ಈ ಯುವಕರುಗಳಿಗೆ ಪ್ಯಾಸ್ ಅನ್ನು ಅವು ಕುಟಿ ಕುಟಿ ಬೇಕು. ಆಮೇಲೆ ಫೋನ್ ಈಗೆಲ್ಲ ಕೇಂದ್ರ ಸರ್ಕಾರ ಯುವ ಜನರಿಗೆ ಕೌಶಲ್ಯ ಕಲಿಸ್ಬೇಕು ಅಂತ ಹೇಳಿ ಒಂದ್ ಇಲಾಖೆನೆ ಮಾಡದೆ, ಅವ್ರಿಗೆ ಪೋಕ್ಸಾಟೆ ತರಬೇತಿ ಕೊಡ್ತದೆ. ಅದೇನು ಮೈಸೂರು ಪೇಟೆನಾಗೆ ಎಲ್ಲ ಜಿಲ್ಲೆನಾಗೂ ತರಬೇತಿ ಕೊಡಕ್ ಸಂಸ್ಥೆ ಅದಂತೆ. ಮೊದಲು ನೀನು ಹೋಗಿದ್ದಲ್ಲ ಜಯಣ್ಣ, ನಾವು ರೂಟ್ಸೆಟ್ ಅಲ್ಲಿ ರೂಟ್ ಸೆಟ್ ಅವ್ರ ಗುಡಿಸ್ಲೋ ಅನ್ನಂಗ ಧರ್ಮಸ್ಥಳಕ್ಕೆ ಸೇರಿರೋದು ಶೆಡ್ಡು ಶೆಡ್ಡು ಅನ್ಕೊಂಡಿ ನಾನು. ಜಿಲ್ ಜಿಲ್ಲೆನಾಗೂ ಇರ್ತದಂತೆ ಕೌಶಲ್ಯ ಅಲ್ಲಿ, ಆಮೇಕಿಂದ ಒಂದು ಇಲಾಖೆನೇ ಇದಂತಲ್ಲ. ಅದೇಕಪ್ಪ ನಾವು SLC ಪಾಸ್ ಆದಾಗ ಜಯಣ್ಣ ಹುಡಿಕೊಂಡು ಹೋಗಿ ಮೈಸೂರು ಪೇಟೆಗೆ ITI ಅಂತ, ಅದೆಲ್ಲ ಅದು ಅದೆಲ್ಲ ಅದಲ್ಲಪ್ಪ ದೊಡ್ಡ ರೋಡ್ ಅಲ್ಲಿ ಅದು, ಅಲ್ಲೇ ಇದೇನ ಪಿಟ್ಟರು ಟರ್ನರ್ ಅದು ಓದದ್ ಕಣ್ಣ ಹೂಕಪ್ಪ ಇಲಾಖೆ ತರಬೇತಿ ಕೊಡಕ್ಕೆ ಈಗ ಅದನ್ನ ಕೌಶಲ್ಯ ಅಭಿವೃದ್ಧಿ ಸರಿಯಾಗಿ ಹೇಳ್ತೀವ. ಅದಕ್ಕ ನೀ ಹೇಳ್ತಿರೋದು ಅಂದ್ರ ವ್ಯವಸಾಯ ವ್ಯವಸಾಯ ಜೊತೆಗೆ ಅದೆಲ್ಲ ತಿಳ್ಕೊಂಡಿರೋದಪ್ಪ, ಒಂದು ವೈರ್ ಹಾಕೋದು, ಸಬ್ಮರ್ಸಿಬಲ್ ಪಂಪ ಎತ್ತದು, ಅದಕ್ಕ ವೈಂಡಿಂಗ್ ಮಾಡೋದು, ದೀಪ ಹಾಕುದು, ಹಿಂಗೆ ಒಂದಷ್ಟು ಕಲ್ತ್ಕೊಂಡಿದ್ರೆ ಜೊತೆಗೆ ಆಯ್ತದೆ ಉಪಯುಕ್ತ ಅಲ್ವಪ್ಪ. ಈಗ ನಮ್ ನಮ್ ಕೆಲಸ ಮನೆ ಕೆಲಸನಾರು ನಮ್ ಮಾಡ್ಕೊಳ್ಳೋದಲ್ವಾ, ಉಳಿತಾಯ ಆಗೋದಿಲ್ವಪ್ಪ. ಹಂಗೆ ಅದಕ್ಕೆ ಈಗ ಎಲ್ಲಿ ನಮ್ಮನೆ ಕುಂತಿಲ್ಲ ಕಮಲಕ್ಕ, ನಿಮ್ಮನೆ ನಿಂತು ಅಂತಂದ್ರೆ ಅದ್ಯಾಕ ಕೊಣೆ ದಿಕ್ ತಿರ್ಗಿ ನೋಡ್ದೆ ನೀನು? ಅಲ್ಲ ಅಲ್ಲ, ಸಿಮೆಂಟ ತರ್ಬೇಕು ಆಯ್ತಾ, ಕೊಣೆ ಇಟ್ಟಿದಾಳ ಕಣ್ಣ ಸಮಯ ಎಷ್ಟಾಯ್ತು ಅಂತ ಅಂಗಡಿಗೆ ಹೋಗ್ಬೇಕು, ಜೇಬಲ್ ಕಾಸ್ಕೀಸ್ ಮಡಗಿದ್ರೆ ಹೊಸಿ ಕೊಟ್ಟಿರು ಆಯ್ತು ತಕ್ಕ, ಅದೆಷ್ಟು ಬೇಕಯ್ಯ ಸೈಕಲ್ ಅಡ ಇಟ್ಟಯ್ಯ. ಅಲ್ಲ ಥೋ ನಿನ್ನ ಏನೋ ಹೇಳಿದ್ರೆ ಏನೋ ಅಂತ ಮತ್ತ ಅದ ತಕೊಂಡು ಒಂದ್ 2 ಚೀಲ ಸಾಕು ಅಂತ ಹೇಳವನ ಮೇಸ್ತ್ರಿ ಇಲ್ವಾ, ತಕೊಂಬರುಮ್ಮ ಯಾವ ಮಳೆ ಚಳಿ ಏನಾ ಇದೇನು ಹೇಳ್ಬಿಡು. ಏನು ಬಜ್ಜಿ ತಿಂದಿಯಾ? ಅವು ಬಜ್ಜಿ ಅದೇನ ಒಳ್ಳೆ ಎಣ್ಣೆಲಿ ಮಾಡ್ಕೊಂಬವ್ವ. ಒಳ್ಳೆ ಎಣ್ಣೆಲೆ ಮಾಡ್ತೀನಿ ಕಣಣ್ಣ, ಇನ್ನೇನು ಕೆಟ್ಟ ಎಣ್ಣೆಲಿ ಮಾಡೇನ? ನಡೆಯವ್ವ, ಈ ಸಳಿಗಾರರ ಬಜ್ಜಿ ಬೇಡ ಅಂದಾರ, ತತ್ತೋಗು. ತಂದೆ ಇರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳ್ಳಿಗಳಲ್ಲಿ ಕಣ್ಮರೆಯಾಗುತ್ತಿರುವ ಗಾಣದ ಎಣ್ಣೆ ತಯಾರಿಕೆಯ ಸಾಂಪ್ರದಾಯಿಕ ಪದ್ಧತಿಗೆ ಮರುಜೀವ ನೀಡಲು ಮತ್ತು ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ರಾಜ್ಯದ 5,950 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಣ್ಣೆಗಾಣ ಸ್ಥಾಪಿಸಲು ಸರ್ಕಾರ ಮುಂದಾಗಿದೆ. 2024-25 ಸಾಲಿನ ಆಯವ್ಯಯದ ಘೋಷಣೆಯ ಪ್ರಕಾರ ತಲಾ 1,00,000 ರೂಪಾಯಿ ನೆರವಿನೊಂದಿಗೆ ರಾಷ್ಟೀಯ ಜೀವನೋಪಾಯ ಅಭಿಯಾನದ ಸಹಯೋಗದಲ್ಲಿ, ಅಂದರೆ ಎನ್ಆರ್ಎಲ್ಎಂ ಸಹಯೋಗದಲ್ಲಿ, ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಂದ ಗಾಣ ನಡೆಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯೋಜನೆಯನ್ನು ರೂಪಿಸಿದ್ದು ಆಡಳಿತಾತ್ಮಕ ಅನುಮೋದನೆಯೂ ಕೂಡ ಸಿಕ್ಕಿದೆ. ಪ್ರತಿ ಪಂಚಾಯಿತಿಯಲ್ಲಿ ಗಾಣಕ್ಕಾಗಿ ಸ್ಥಳ, ಸ್ವಸಹಾಯ ಗುಂಪುಗಳ ಆಯ್ಕೆ, ಬೇಕಾಗಿರುವ ಅನುದಾನ, ಎಣ್ಣೆಕಾಳುಗಳ ಲಭ್ಯತೆಯ ವಿವರಗಳನ್ನು ತುರ್ತಾಗಿ ನೀಡುವಂತೆ ಎಲ್ಲಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪಂಚಾಯತ್ ರಾಜ್ ಆಯುಕ್ತಾಲಯದ ನಿರ್ದೇಶಕರು ಸೂಚಿಸಿದ್ದಾರೆ. ನರೇಗಾ ಯೋಜನೆಯಡಿ 17.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಘಟಕದ ಸ್ಥಾಪನೆಗೆ 6x6 ವಿಸ್ತೀರ್ಣದ ಮೆಕ್ಯಾನಿಕಲ್ ಕೊಠಡಿ ಮತ್ತು ಶೌಚಾಲಯ ಒಳಗೊಂಡ ವರ್ಕ್ಶೆಡ್ ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳು ಗುರುತಿಸುವ ಸ್ವಸಹಾಯ ಗುಂಪುಗಳ ಸದಸ್ಯರ ಸಹಯೋಗದೊಂದಿಗೆ ಎಣ್ಣೆಕಾಳುಗಳು ಹಾಗೂ ಪರಿಕರಗಳ ಸಂಗ್ರಹ, ತರಬೇತಿ, ಮಾರುಕಟ್ಟೆಗಾಗಿ ಪ್ಯಾಕಿಂಗ್, ಲೇಬಲಿಂಗ್ಗಾಗಿ ಎನ್ಆರ್ಎಲ್ಎಂ ಮತ್ತು ಪ್ರಧಾನಮಂತ್ರಿ ಕೇಂದ್ರ ಪ್ರಾಯೋಜಿತ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆ ಅನುದಾನವನ್ನು ಬಳಸಿಕೊಳ್ಳಲು ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. 171 ಗ್ರಾಮ ಪಂಚಾಯಿತಿಗಳು ಸ್ಥಳವನ್ನು ಗುರುತಿಸಿದ್ದು 97 ಪಂಚಾಯಿತಿಗಳು ಗಾಣದ ವರ್ಕ್ಶೆಡ್ ತಯಾರಿಕೆಗೆ ಕ್ರಿಯಾಯೋಜನೆ ರೂಪಿಸಿವೆ. ಸ್ಥಳೀಯವಾಗಿ ಲಭ್ಯವಿರುವ ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಹರಳು ಮತ್ತು ಕಡಲೆಕಾಯಿ ಎಣ್ಣೆಗಳನ್ನು ತಯಾರಿಸಬಹುದು. ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಸ್ವಾವಲಂಬಿ ಜೀವನಕ್ಕೆ ಉತ್ತೇಜನ ನೀಡುತ್ತದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಈ ಬಾರಿ 55,508 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬೆಳೆದಿದ್ದು, ಹವಾಮಾನ ವೈಪರೀತ್ಯದಿಂದಾಗಿ ಜೋಳಕ್ಕೆ ಬಂದಿರುವ ಬೂದು ಅಥವಾ ಕೇದಿಗೆ ರೋಗ ಬಾಧೆಗೆ 15%-20% ಬೆಳೆ ನಷ್ಟವಾಗುವ ಸಂಭವವಿದೆ ಎಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ತಾಲೂಕಿನಲ್ಲಿ ಮುಸುಕಿನ ಜೋಳದ ಬೆಳೆಗೆ ಬೂದು ರೋಗ ಕಾಣಿಸಿಕೊಂಡು ರೈತರು ಆತಂಕಗೊಂಡಿರುವ ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನಿಗಳೊಂದಿಗೆ ರೈತರ ಜಮೀನು ತಾಕುಗಳಿಗೆ ಭೇಟಿ ನೀಡಿ ಅವರು ಪರಿಶೀಲಿಸಿ ರೋಗದ ಕಾರಣಗಳನ್ನು ತಿಳಿಸಿ ನಿಯಂತ್ರಣಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿದರು. ಜಿಲ್ಲೆಯಲ್ಲಿ ಕಳೆದ ವರ್ಷ 37,000 ಹೆಕ್ಟೇರ್ ಪ್ರದೇಶದಲ್ಲಿ, ಈ ಬಾರಿ 55,508 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳದ ಬೆಳೆ ಬೆಳೆಯಲಾಗಿದ್ದು 98%-ರಷ್ಟು ಬಿತ್ತನೆಯಾಗಿದೆ. ಈ ಬಾರಿ ಪೂರ್ವ ಮುಂಗಾರು ಮುಂಚಿತವಾಗಿಯೇ ಬಂದು ಏಪ್ರಿಲ್ನಲ್ಲಿ ಬಿತ್ತನೆ ಮಾಡಿದ ಜೋಳಕ್ಕೆ ರೋಗ ಕಾಣಿಸಿಕೊಂಡಿಲ್ಲ. ಆದರೆ ಮೇ 20-30 ಅತಿ ಹೆಚ್ಚು ಮಳೆಯಾಗಿದ್ದು ಮೋಡ ಕವಿದ ವಾತಾವರಣದಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಗೆ ರೋಗ ಕಾಣಿಸಿಕೊಂಡಿದೆ. ಇದಕ್ಕೆ ಬದುಗಳ ನಿರ್ವಹಣೆ ಇಲ್ಲದೆ ಹಾಗೂ ಗಾಳಿ ಮತ್ತು ಮಣ್ಣಿನಿಂದಲೂ ಕೂಡ ರೋಗ ಹರಡಿದೆ. ಬಿತ್ತನೆಗೂ ಮುನ್ನ ಭೂಮಿಗೆ ಲಘು ಪೋಷಕಾಂಶದ ಜಿಂಕ್ ಸಲ್ಫೇಟ್ ಅನ್ನು ಎಕರೆಗೆ 6-8 ಕೆಜಿ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ ಬಳಸಬೇಕು. ಬೆಳೆ ಬಂದ ನಂತರ ದ್ವಿದಳ ಧಾನ್ಯ ಬೆಳೆಯುವ ಪದ್ಧತಿ ಅನುಸರಿಸಬೇಕು. ಪೊಟ್ಯಾಷ್ ಗೊಬ್ಬರ ರೋಗ ಹಾಗೂ ಬರ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದು, ಬಿತ್ತನೆ ಸಂದರ್ಭದಲ್ಲೇ ಪೊಟ್ಯಾಷ್ ಅನ್ನು ಮೂಲ ಗೊಬ್ಬರವಾಗಿ, ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಹಾಕಬೇಕು. ಇದರಿಂದ ಸಾಕಷ್ಟು ರೋಗವನ್ನು ನಿಯಂತ್ರಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ಬೂದು ರೋಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ದ್ರಾವಣವನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಬೂದು ರೋಗ ನಿಯಂತ್ರಣಕ್ಕೆ ಬರಲಿದೆ. ಗಿಡದ ಎಲೆ ಹಳದಿ ಬಣ್ಣ ಕಾಣಿಸಿಕೊಂಡ ವೇಳೆಯೇ ಗಿಡವನ್ನು ಕಿತ್ತು ಸುಡುವುದರಿಂದ ರೋಗ ನಿಯಂತ್ರಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 7 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ವನ ಮಹೋತ್ಸವವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಫುಲ್ ಶೆಟ್ಟಿ. 8 ತಾರೀಖು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಗೆಂಡೆ ಜಾತಿಯ ಮೀನುಮರಿಗಳ ಉತ್ಪಾದನಾ ಕ್ರಮಗಳನ್ನು ಕುರಿತು ಕಬಿನಿ ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಕೆಎನ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ. ತಾಯಿ ಮೀನುಗಳು ಈಗ ಅದಕ್ಕೆ ಅಂತಲೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಇದೆ. ಸೊ ಅಲ್ಲಿಂದ ನಮಗೆ ಅದು ಈಗ ಸಿಫ್ರಿ ಸೀಫಾ ಆ ಕೇಂದ್ರಗಳಿಂದ ಮತ್ತು ಸೀಡ್ಸ್ ನಮಗೆ ಸಪ್ಲೈ ಆಗ್ತದೆ. ಅಂದರೆ ನೇರವಾಗಿ ಸಪ್ಲೈ ಆಗೋದಿಲ್ಲ ನಮ್ಮ ಕೇಂದ್ರಗಳಿಗೆ, ಥ್ರೂ ಬ್ಯಾಂಗ್ಳೂರ್ ಮುಖಾಂತರ ನಮ್ಮ ಹೆಸರುಘಟ್ಟ ಕೇಂದ್ರದಿಂದ ನಮಗೆ 2-3 ಬಾರಿ ನಾವು ತರಿಸಿದ್ದೀವಿ. ಅದ್ರ ಜೊತೆಗೆ ಈಗ ಸಾಕಷ್ಟು ವರ್ಷಗಳಿಂದ ನಮ್ಮಲ್ಲೇ ಈಗೇನು ಬೆಳೆಸಿದೆ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಜುಲೈ 9 ಬುಧವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಂತರ ನಮ್ಮ ನಿಲಯದಿಂದ ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಒಂದು ತಳಿಯ ಒಂದು ಉತ್ತಮ ಹಸುವನ್ನು ಆಯ್ಕೆ ಮಾಡಿಕೊಂಡಾದ ಮೇಲೆ ಅದಕ್ಕೆ ತಕ್ಕ ಹೋರಿಯ ಆಯ್ಕೆಯನ್ನು ಮಾಡ್ಕೋಬೇಕು. ಅದೇ ತಳಿಯ ಹೋರಿಯ ಆಯ್ಕೆ. ಕೃತಕ ಗರ್ಭಧಾರಣೆ ಅಂದರೆ ಕೃತಕವಾಗಿ ಗರ್ಭಧಾರಣೆ ಮಾಡುವಂಥದ್ದು, ಯಾವ ತಳಿ ಬೇಕಾದ್ರೂ ಅದರಲ್ಲಿ ನಾವು ಉಪಯೋಗಿಸ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಹತ್ತಿರ ಅಂದರೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ, ಇವಾಗ ಉತ್ತರ ಕರ್ನಾಟಕದಲ್ಲಿ ದೇವಣಿ ಕಿಲಾರ ತಳಿಯ ವೀರ್ಯ ನಳಿಕೆಗಳು ಇಡ್ತಾರೆ, ದಕ್ಷಿಣ ಕರ್ನಾಟಕದಲ್ಲಿ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ್ ವೀರ್ಯದ ನಳಿಕೆಗಳನ್ನು ಇಡ್ತಾರೆ. 10 ತಾರೀಖು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಎಣ್ಣೆಕಾಳು ಬೆಳೆಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಕೆ ಗೋವಿಂದರಾಜು ಮತ್ತು ಹಿರಿಯ ತಾಂತ್ರಿಕ ಅಧಿಕಾರಿ ಎಸ್ ವಿ ರಾಘವೇಂದ್ರ. ಕಡಲೆ ಬೀಜ, ಆಮೇಲೆ ಸೋಯಾಬೀನು, ಆಮೇಲೆ ಸಾಸಿವೆ, ಆಮೇಲೆ ಅಗಸೆ ಬೀಜ, ಹುಚ್ಚೆಳ್ಳು, ಇವುಗಳನ್ನು ಪ್ರೊಸೆಸಿಂಗ್ ಮಾಡುವುದು, ಅವುಗಳ ಹೊಟ್ಟು ಸೂರ್ಯಕಾಂತಿ ಅವುಗಳ ಹೊಟ್ಟು ತೆಗೆಯುವುದು, ಬೇರೆ ಬೇರೆ ಬೀಜಗಳಲ್ಲಿ ಬೇರೆ ಬೇರೆ ಅವುಗಳ ಮಾರ್ಫಾಲಜಿ ಅಂತಾರೆ ಇಂಗ್ಲೀಷಲ್ಲಿ, ಅವುಗಳ ಕಾಂಪೋಸಿಷನ್ ಬೇರೆ ಆಗುತ್ತೆ. ಈಗ ನೀವು ಸೋಯಾಬೀನ್ ಅನ್ನು ನೋಡಿ ಒಳಗಡೆ ತೆಳುವಾದ ಹೊಟ್ಟಿರುತ್ತೆ. ಸನ್ಫ್ಲವರ್ ಸೂರ್ಯಕಾಂತಿಯಲ್ಲಿ ನೋಡಿದರೆ ತುಂಬ ಗಟ್ಟಿಯಾಗಿರುತ್ತೆ. ಜುಲೈ 11 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ, ನಂತರ ನಮ್ಮ ನಿಲಯದಿಂದ ಸಂಶೋಧನಾ ಸಾರ. ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ 4 ಕಾರ್ಯಾಚರಣೆಯ ಯಶಸ್ವಿ ಉಡಾವಣೆಯನ್ನು ಜಗತ್ತು ಸಂಭ್ರಮಿಸುತ್ತಿರುವಾಗ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ತನ್ನದೇ ಆದ ವಿಶಿಷ್ಟ ಮೈಲಿಗಲ್ಲನ್ನು ದಾಖಲಿಸ್ತಾ ಇದೆ. ಬಾಹ್ಯಾಕಾಶ ಆಧಾರಿತ ಪೌಷ್ಟಿಕಾಂಶ ಸಂಶೋಧನೆಗಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೆಸರುಕಾಳು ಮತ್ತು ಮೆಂತ್ಯದ ಒಣ ಬೀಜಗಳನ್ನು ಇದು ಕಳುಹಿಸಿದೆ. 12ನೇ ತಾರೀಖು ಶನಿವಾರ ಮೌಲ್ಯವರ್ಧನೆಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚಾಮರಾಜನಗರದ ಮೀನಾಕ್ಷಿ ಹಾಗೂ ಅವರ ಮಗ ಸಿ.ವಿ. ಶ್ರೀನಿಧಿ. ನಮ್ಮ ತಂದೆ ಮನೆಯಲ್ಲೂ ವ್ಯವಸಾಯ ಎಲ್ಲ ಮಾಡ್ತಾಯಿದ್ರು. ನಮ್ಮ ರಜಾ ದಿನಗಳಲ್ಲೆಲ್ಲ ಜಮೀನಿಗೆ ಹೋಗ್ತಾಯಿದ್ವಿ, ಊಟ ತಗೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ನನಗೂ ತುಂಬ ಇಷ್ಟ ಇತ್ತು, ನನಗೇನಾದ್ರು ಬೆಳಿಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೇನೋ ಒಂದು ಆಸೆ ಇತ್ತು, ನನ್ನ ಮಗನ ಹತ್ರ ಹೇಳ್ಕೊಂಡೆ ನಾಟಿ ಮಾಡಬೇಕು ಭತ್ತ ಇದು ಮಾಡಿಬಿಟ್ಟು.